ಕಿನ್ನೋ ಶರಥನಂದನ ಪಾವನ ಸುಂದರೇಶ ಸುಗುಣ ಬೃಂದ ಶರಥನಂದನ ನಯನ ಪಾವನ ಸುಂದರೇಶ ಸುಗುಣ ಬೃಂದ ದಶರಥನಂದನ ಅರವಿಂದ ನಯನ ಪಾವನ ಸುಂದರೇಶ ಸುಗುಣ ಬೃಂದ ದಶರಥನಂದನ ಅರವಿಂದ ನಯನ ಪಾವನ ಸುಂದರೇಶ ಸುಂದರೇಶ ಸುಗುಣ ಬೃಂದ ದಶರಥನಂದನ ಅರವಿಂದ ನಯನ ಪಾವನ ಸುಂದರೇಶ ಸುಗುಣ ಬೃಂದ ದಶರಥನಂದನ ದಶರಥನಂದನ ಅರವಿಂದ ನಯನ ಪಾವನ ಸುಂದರೇಶ ಸುಗುಣ ಬೃಂದ ದಶರಥನಂದನ ಅರವಿಂದ ನಯನ ಪಾವನ ಸುಂದರಂದನ ಅರವಿಂದ ನಯನ ಪಾವನ ಸುಂದರೇಶ ಸುಗುಣ ಬೃಂದ ದಶರಥ ನಂದನ ಅರವಿಂದ ನಯನ ಪಾವನ ಸುಂದರೇಶ ಶರಥನಂದನ ಅಂದ ಕಾಡ ಜಾಗರ ಅಜನುದ ಸುಖ கேட்டு.